ಕಲ್ಯಾಣ ಮಂಡಳಿ ಸ್ಥಾಪಿಸಲು ಸರ್ಕಾರ ನಿರ್ಧಾರ. ಮೇಕೆದಾಟು ಭದ್ರಾ ಮೇಲ್ದಂಡೆ ಯೋಜನೆಗೆ ಶೀಘ್ರವೇ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ. ವಕ್ಫ್ ತಿದ್ದುಪಡಿ ವಿಧೇಯಕ ಸ್ವಾಗತಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಳೆಗಾಲ ಆರಂಭಕ್ಕೂ ಮುನ್ನ ಬೆಂಗಳೂರಿನಲ್ಲಿ ರಾಜ್ಯ ಕಾಲುವೆಗಳ ಹೂಳೆತ್ತಲು ಮುಖ್ಯ ಆಯುಕ್ತರ ಸೂಚನೆ. ಮತ್ತು ರಾಜ್ಯದ ಹಲವೆಡೆ ಮುಂದಿನ ಎರಡು ದಿನಗಳ ಕಾಲ ಭಾರೀ ಮಳೆಯಾಗುವ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 8:30 ಮಹಾಯೋಗ, ಯೋಗದ ಕುರಿತು ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಯೋಗ ಮತ್ತು ಮಾನಸಿಕ ಆರೋಗ್ಯ. ಮಾತನಾಡುತ್ತಾರೆ ಸಂಗೀತಾ ಪ್ರಸಾದ್. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೇಳಿ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಉತ್ಪನ್ನಗಳ ರಫ್ತು ಮತ್ತು ಆಮದು ಕುರಿತು ಡಾ ಬಿಎಫ್ ಹುಲ್ಗೂರ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಜ್ಗೌಡ. ನಂತರ ಜನಪದ ಸಂಗೀತ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನು ಕೇಳಲಿದ್ದೀರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡೋದು ಅಥವಾ ಆಮದು ಮಾಡಿಕೊಳ್ಳೋದು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಮತ್ತು ನಬಾರ್ಡ್ ಸಂಸ್ಥೆಯಲ್ಲಿ ಅಧಿಕಾರಿಗಳಾಗಿ ನಿವೃತ್ತರಾಗಿರುವ ಡಾಕ್ಟರ್ ಬಿಎಫ್ ಹುಲ್ಗೂರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಬಿಎಫ್ ಹುಲ್ಗೂರ್ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಹುಲ್ಗೂರ್ ಸರ್ ಅವರೇ. ಇವತ್ತು ನಮ್ಮ ರೈತರು ಸಾಕಷ್ಟು ಕೃಷಿ ಉತ್ಪನ್ನಗಳನ್ನು ಬೆಳೀತಾರೆ, ಮತ್ತು ಅವರಿಗೆ ಈ ಕೃಷಿ ಉತ್ಪನ್ನಗಳನ್ನು ಯೋಚನೆ ಮಾಡದೆ ಯಾವುದೋ ಒಂದು ಹಣಕಾಸಿನ ಸಮಸ್ಯೆಗೋ ಅಥವಾ ಇನ್ನೇನು ಮುಗ್ಗಟ್ಟಿಗೋ, ಹಾಗಾಗಿ ಅವರು ತಮ್ಮ ಉತ್ಪನ್ನಗಳನ್ನು ಬಂದ ಬೆಲೆಗೆ ಮಾರ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ಏನಾಗುತ್ತಂದರೆ ಅವರಿಗೆ ಸ್ವಲ್ಪ ದಿನ ಬಿಟ್ಟು ನಾನು ಮಾರಿದ್ರೆ ನಂಗೆ ಒಳ್ಳೆ ರೇಟ್ ಸಿಕ್ತಿತ್ತಲ್ಲ, ನಾನು ತಪ್ಪು ಮಾಡ್ಕೊಂಬಿಟ್ಟೆ, ಏನು ಮಾಡಬೇಕು, ನನಗೆ ದಾರಿನೇ ಸಿಕ್ಕಿರಲಿಲ್ಲ ಅಂಥೇಳಿ ಆಜುಬಾಜು ರೈತರ ಜೊತೆಗೆ ಅವರು ಆಡ್ಕೊಳ್ತಾರೆ ಅಥವಾ ಇನ್ಯಾರ ಜೊತೆಗೆ ಹೇಳ್ತಿರ್ತಾರೆ. ನಿಜ ಹೇಳಬೇಕಂದ್ರೆ ನಮ್ಮ ರೈತರು ಅಗದಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಅದೇ ಹತ್ತಾರು ಉತ್ಪನ್ನಗಳಿರ್ಬೋದು, ಬೇರೆ ಬೇರೆ ನಮ್ಮ ಕರ್ನಾಟಕದಾದ್ಯಂತ ಅನೇಕ ರೈತರು ಅನೇಕ ಬೆಳೆಗಳನ್ನು ಬೆಳೀತಾರೆ. ಅದು ವಾಣಿಜ್ಯ ಬೆಳೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು ಅಥವಾ ಇನ್ಯಾವುದೋ ಬೆಳೆ ಇರ್ಬೋದು. ಹೀಗಾಗಿ ನಮ್ಮ ರೈತರಿಗೆ ಉತ್ತಮವಾದ ಬೆಲೆ ಸಿಗಲಿ, ನಮ್ಮ ರೈತರಿಗೆ ಆದಾಯ ಹೆಚ್ಚಾಗಬೇಕು ಅನ್ನೋ ಒಂದು ದಾರಿ ಅಥವಾ ಮಾರ್ಗ ಅವರಿಗೆ ಬೇಕಾಗಿದೆ. ಏನಿದು ಇವತ್ತು ನಮ್ಮ ರೈತರಿಗೆ ತಮ್ಮ ಬೆಳೆಗೆ ರಫ್ತು ಮಾಡೋಕ್ಕೆ ಎಲ್ಲರೂ ಅವಕಾಶ ಇದೆಯಾ, ಅವಕಾಶ ಇದ್ರೆ ಹೆಂಗೆ, ತಾವು ಸಣ್ಣ ರೈತರು ನಮ್ಮ ಹತ್ರ ಅಂತ ಒಂದು ಯೋಚನೆ ಮಾಡೋಕ್ಕಾಗುತ್ತಾ, ಈ ಎಲ್ಲ ವಿಚಾರಗಳು ಇವತ್ತು ನಾವು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ನಮಸ್ಕಾರ ಇನ್ನೊಮ್ಮೆ. ನಮಸ್ಕಾರ ರೀ. ಹೇಳಿ ಸರ್, ಏನಂತೀರಿ ಈಗ ನಮ್ಮ ರೈತರಿಗೆ ಈಗ ರಫ್ತು ಮಾಡೋಕ್ಕಾಗಲಿ ಆಮದು ಮಾಡಲಿಕ್ಕಾಗಲಿ ಅವಕಾಶ ಉಂಟಾ? ಹಾಂ, ಸಾಕಷ್ಟು ಅವಕಾಶ ಇದೆ. ನಮ್ಮ ರಾಜ್ಯದಲ್ಲಿ ಕಳೆದ 3-4 ವರ್ಷಗಳಿಂದ ನಮ್ಮ ಸಿರಿಧಾನ್ಯದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ವರ್ಕ್ಶಾಪ್, ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತು ಆಮದು ರಫ್ತು ಇದರ ಬಗೆಗೆ ಒಂದು 3-4 ದಿವಸದ್ದು ನಮ್ಮ ಅರಮನೆ ಮೈದಾನದಲ್ಲಿ 3-4 ದಿವಸದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದರೆ ಬಹಳ ಹೆಚ್ಚಾಗಿ ಸಿರಿಧಾನ್ಯಗಳ ಬಗ್ಗೆ ಜನರಲ್ಲಿ ಅದರ ಪೋಷಕಾಂಶಗಳ ಮತ್ತು ಅದರ ಮಹತ್ವದ ಬಗ್ಗೆ ಜಗತ್ತಿನಾದ್ಯಂತ ಅತ್ಯಂತ ತಿಳುವಳಿಕೆ ಮೂಡಿದೆ. ಅದಕ್ಕಾಗಿ ಅನೇಕ ದವಸ ಧಾನ್ಯಗಳು, ಸಿರಿಧಾನ್ಯಗಳು, ನವಣೆ, ರಾಗಿ, ಜೋಳ, ಬರಗು ಇವೆಲ್ಲ ಜಗತ್ತಿನಾದ್ಯಂತ ಬೇಡಿಕೆಯಲ್ಲಿದೆ. ಅದು ನಮ್ಮ ಕರ್ನಾಟಕದಲ್ಲಿ ಈ ಬೆಳೆಗಳು, ಅದು ನಮ್ಮ ಒಣಭೂಮಿ ಪ್ರದೇಶಗಳಲ್ಲಿ ಈ ಬೆಳೆಗಳು ಸಾಕಷ್ಟು ಬೆಳೀತಾ ಇದ್ದಾವೆ. ಇದು ಮಳೆ ಅಥವಾ ಕಡಿಮೆ ಫಲವತ್ತತೆಯ ಭೂಮಿಯಲ್ಲಿ ಕೂಡ ಚೆನ್ನಾಗಿ ಬೆಳೀತಾವೆ. ಹೀಗಾಗಿ ಈ ವಿಚಾರವಾಗಿ ನಾವು ಕೆಲವೊಂದು ಹೆಜ್ಜೆಗಳನ್ನು ಇಡಬೇಕಾಗತ್ತೆ. ನಾವು ಉತ್ಪನ್ನಗಳನ್ನು ರಫ್ತು ಮಾಡಬೇಕಾದ್ರೆ ಇಲ್ಲೇ ನಮ್ಮ ಲೋಕಲ್ ಮಾರ್ಕೆಟ್ ಮಾಡಬೇಕಾದ್ರೆ ಅದು ಏನು ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಕೊಟ್ಟರೆ ಮುಗಿಯುತ್ತೆ. ಆದರೆ ರಫ್ತು ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ ಅಂದರೆ ಪದ್ಧತಿಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಒಂದು ಒಂದಾಗಿ ವಿಚಾರ ಮಾಡೋಣ. ಅಂದರೆ ಈಗ ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಈಗ ನಮ್ಮ ರೈತರು ಈಗ ತಮ್ಮದು ಒಂದು ಉತ್ಪನ್ನನ ಮಾರಬೇಕಂದ್ರೆ ಏನು ಅವ್ರದೇ ಆದ ಒಂದು ಸಂಸ್ಥೆ ಹುಟ್ಟಾಕಬೇಕಾ ಅಥವಾ ಕಂಪನಿಯನ್ನು ಮಾಡ್ಕೊಳ್ಬೇಕಾ, ಹೇಳಿ ಏನು ಮಾಡಬೇಕಾಗುತ್ತೆ? ಅವರು ಪೂರ್ವದಲ್ಲಿ ಉತ್ಪನ್ನಗಳನ್ನು ಮಾರುಕಟ್ಟೆಯಿಂದ ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಾದ್ರೆ, ಬೇರೆ ದೇಶಗಳಿಂದ ಆಮದು ಮಾಡಬೇಕಾದ್ರೆ ಒಂದು ಸಂಸ್ಥೆ ಅಥವಾ ಕಂಪನಿ ಸ್ಥಾಪಿಸಬೇಕು. ಆ ರಫ್ತು ವ್ಯವಹಾರಗಳನ್ನು ಪ್ರಾರಂಭಿಸಲು ಪಾಲುದಾರಿಕೆ ಸಂಸ್ಥೆ ಇರಬಹುದು ಅಥವಾ ಮಾಲೀಕತ್ವ ಅಂದ್ರೆ ಓನರ್ಶಿಪ್ ಕಂಪನಿ ಇರಬಹುದು. ಈ ರೀತಿ ತಮ್ಮ ಸ್ವಂತ ಒಂದು ಲೋಗೋದೊಂದಿಗೆ ಕಾನೂನುಬದ್ಧವಾಗಿ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದು ಕಂಪನಿ ಸ್ಥಾಪನೆ ಮಾಡಿದ ಮೇಲೆ ನಮ್ಮ ಹಣಕಾಸು ವ್ಯವಹಾರ ಮಾಡಲಿಕ್ಕೆ ನಾವು ಬ್ಯಾಂಕ್ ಖಾತೆನ ತೆರೆಯಬೇಕು. ಈ ಬ್ಯಾಂಕ್ ಖಾತೆ ಎಂತ ಬ್ಯಾಂಕ್ನೊಳಗಿರ್ಬೇಕಂದ್ರೆ ವಿದೇಶಿ ವಿನಿಮಯದಲ್ಲಿ ವ್ಯವಹರಿಸುವಂತ ಬ್ಯಾಂಕ್ಗಳಿಗೆ ನಾವು ಬ್ಯಾಂಕ್ ಖಾತೆ ಮಾಡಬೇಕು. ಉದಾಹರಣೆ ಹೇಳಬೇಕಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕು, ವಿಜಯ ಬ್ಯಾಂಕು ಇವು ಎಲ್ಲ ವಿದೇಶಿ ವಿನಿಮಯದಲ್ಲಿ ವ್ಯವಹರಿಸಲು ತೊಡಗಿರ್ತವು. ಇಂಥ ಬ್ಯಾಂಕ್ಗಳಲ್ಲಿ ನಾವು ಖಾತೆಯನ್ನು ತೆರೆಯಬೇಕು. ಇದರ ಜೊತೆಗೆ ನಾವು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಶಾಶ್ವತ ಖಾತೆ ಸಂಖ್ಯೆ ಅಂತಂದ್ರೆ ಪ್ಯಾನ್ ಅಂತ ಹೇಳ್ತಾರೆ. ಪ್ಯಾನ್ ಅಂದ್ರೆ ಅದರ ಜೊತೆಗೆ ಮತ್ತು GST ನಂಬರ್ ತಗೋಬೇಕು, ಇವೆಲ್ಲ ಮಾಡಬೇಕು. ಪ್ರತಿಯೊಬ್ಬ ರಫ್ತುದಾರರು ಭಾರತ ಸರ್ಕಾರದ ನೇರ ತೆರಿಗೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆಯಿಂದ ಶಾಶ್ವತ ಖಾತೆ ಅಂದ್ರೆ ಪ್ಯಾನ್ ನಂಬರ್ ತಗೋಬೇಕು, ಹಾಗೂ ಪರೋಕ್ಷ ತೆರಿಗೆ ಇಲಾಖೆಯ ಸರಕು ಹಾಗೂ ಸೇವಾ ತೆರಿಗೆ ಇಲಾಖೆಯಿಂದ GST ಸಂಖ್ಯೆಯನ್ನು ಪಡೆಯುವುದು ಅತ್ಯವಶ್ಯಕ. ಸೊ ಇವೇನೆಲ್ಲ ನೀವು ಮಾಡಿಕೊಂಡ್ರೆ ನೀವು ರಫ್ತು ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಿ ಅಂತ ಅದರ ಅರ್ಥ. ಇದು ಪೂರ್ವದ ಹಂತ. ಪೂರ್ವದ ಹಂತ. ಇನ್ನು ಈಗ ಈ ಆಮದುದಾರ ಅಥವಾ ರಫ್ತುದಾರ ಇವರಿಗೆ ಏನಾದರೂ ಕೋಡ್ ಸಂಖ್ಯೆಯನ್ನು ಕೊಡ್ತಾರ ಹೆಂಗೆ? ಹೌದು. ಅದಕ್ಕೆ ಈಗ ಯಾವುದೇ ವ್ಯವಹಾರ ಮಾಡಲಿಕ್ಕೆ ನಮ್ಮಲ್ಲಿ ಕೋಡ್ ಸಂಖ್ಯೆ ಅಥವಾ ಅದರ ರಫ್ತು ಕೈಗೊಳ್ಳಲು ಕಡ್ಡಾಯವಾಗಿ IEC ಸಂಖ್ಯೆಯನ್ನು ದಾಖಲೆಗಳಂತಿಗೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ DGFT ಅಂತ ಹೇಳ್ತೀವಿ, ಅದರ ವೆಬ್ಸೈಟ್ನಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಪಡೆಯಬಹುದು. ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಈ IEC ಸಂಖ್ಯೆಯನ್ನ DGFT ವೆಬ್ಸೈಟ್ನೊಳಗೆ ಆನ್ಲೈನ್ ಅರ್ಜಿ ಸಲ್ಲಿಸಿ ನಾವು ಈ IEC ಸಂಖ್ಯೆಯನ್ನು ಪಡೆಯಬಹುದು. ಅಂದ್ರೆ ವೆಬ್ಸೈಟ್ ಯಾವುದು ಸರ್? ಅದು ವೆಬ್ಸೈಟ್ www.dgft.gov.in. www.dgft.gov.in ಈ ವೆಬ್ಸೈಟ್ ನಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸಿ ಪಡೆಯಬಹುದು IEC ನಂಬರ್. ಇದಲ್ಲದೆ ಮುಂದಿನ ನೋಂದಣಿ ಬಗ್ಗೆ ಹೇಳಿ, ಏನ್ ಮಾಡಬೇಕಾಗತ್ತೆ? ಇದ್ರ ಜೊತೆಗೆ ನಮ್ಮಲ್ಲೇ ಈಗೇನಾಗತ್ತಂದ್ರೆ ನಾವು ಏನಾದ್ರೂ ಬೆಳಿತೇವಲ್ಲ, ನಾವು ಅದನ್ನ ರಫ್ತು ಮಾಡಬೇಕಾದ್ರೆ ಅದರ ಗುಣಮಟ್ಟ ಬಹಳ ಮುಖ್ಯ. ಅದಕ್ಕೆ ನಮ್ಮಲ್ಲಿ ಫುಡ್ FSSAI ಅಂತ ನೀವು ಕೇಳಿರ್ಬೋದು, ಅವರಿಂದ ರಫ್ತು ಪರವಾನಗಿ ತಗೋಬೇಕು. ಅಂದ್ರೆ ತಮ್ಮ ಉತ್ಪನ್ನದ ಗುಣಮಟ್ಟವನ್ನ ನೀವು ನಮೂದಿಸಬೇಕು. ನಮೂದಿಸಬೇಕು ತಮ್ಮ ವಸ್ತುವಿನ ಗುಣಮಟ್ಟ ಹೆಂಗಿದೆ. ಅಂದ್ರೆ ಒಂದ್ ವೇಳೆ ನೀವು ನಿಮ್ಮ ವಸ್ತುನ ಯಾರಿಗೂ ಮಾರ್ತೀರಿ ಅಂದ್ರೆ, ವಿದೇಶಕ್ಕೆ ಮಾರ್ತೀರಿ ಅಂದ್ರೆ, ಅವರು ನಿಮ್ಮ ಉತ್ಪನ್ನದ ಗುಣಮಟ್ಟ ನೋಡ್ತಾರೆ. ಅದು ಹೆಚ್ಚು ಕಡಿಮೆ ಇರಬಾರ್ದು. ಹೆಚ್ಚು ಕಡಿಮೆ ಇದ್ರೆ ನಮ್ಮ ಇಲ್ಲಿ ಒಂಥರ ಏನು ಸರಿಯಾಗೋದಿಲ್ಲ, ಅದು ಏನು ಅವ್ರದ್ದು ಒಂದು ಕಾಯ್ದೆನ ಉಲ್ಲಂಘಿಸಿದಂಗೆ. ಹೌದು, ಈ ಗುಣಮಟ್ಟನ ಸ್ಥಾಪಿಸಲಿಕ್ಕೆ ಒಂದು ಕಂಪನಿ ಇದೆ, FSSAI ಅಂತ. ಇವರು ರಫ್ತು ಪರವಾನಗಿಯ ಭಾರತದ ಸರ್ಕಾರದ ಇದರಿಂದ ಆಹಾರ ಉತ್ಪನ್ನಗಳನ್ನು ರಫ್ತು ಮಾಡುವ ವ್ಯವಹಾರಗಳಿಗೆ ಅಗತ್ಯವಿರುವ ಕಡ್ಡಾಯ ಪರವಾನಗಿಯನ್ನು ಕೊಡ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, FSSAI ಅಂತ ಇದರಲ್ಲಿ ನೀವು ನೋಂದಣಿ ಮಾಡಬೇಕು. ಈ FSSAI ನಾವು ಆಹಾರ ಪದಾರ್ಥಗಳನ್ನ ಉಳಿದದ್ದಲ್ಲ, ಆಹಾರ ಪದಾರ್ಥಗಳನ್ನ ಫಾರ್ ಎಕ್ಸಾಂಪಲ್ ನಾವು ಎಣ್ಣೆ ಕಾಳು ಇರ್ಬೋದು, ಊಟ ಮಾಡೋ ಸಿರಿಧಾನ್ಯಗಳಿರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಆಮೇಲೆ ಜೋಳ, ಗೋಧಿ, ರಾಗಿ, ಇವೆಲ್ಲ ಇವನ್ನ ಶೇಂಗಾ ಎಲ್ಲ ಆಹಾರ ಉತ್ಪನ್ನಗಳನ್ನ ಇವನ್ನ ಇವ್ರ ಇದರಲ್ಲಿ ನೋಂದಾಯಿಸಬೇಕಾಗತ್ತೆ. ಈ ವಸ್ತುಗಳನ್ನ ನಾನು ರಫ್ತು ಮಾಡಕ್ ತಯಾರಿದ್ದೇನೆ ಅಂತ ನಾವು ಕಡ್ಡಾಯವಾಗಿ ಅವರ ಪರವಾನಗಿ, ಅವರ ಪರ್ಮಿಷನ್ ತಗೋಬೇಕಾಗತ್ತೆ. ಈ ಅಗತ್ಯ ಪರವಾನಗಿಯನ್ನು FSSAI ಪೋರ್ಟಲ್ ಮೂಲಕ ಪಡೆದುಕೊಳ್ಳಬಹುದು. FSSAI ಪೋರ್ಟಲ್ ಮೂಲಕ ಪಡೆದುಕೊಳ್ಳಬಹುದು. ನಾವು ಕೇವಲ ಅದನ್ನ ಅಲ್ಲಿ ಆನ್ಲೈನ್ ನಲ್ಲಿ, ಅಲ್ಲಿ ನಾನು ಈಗ ರಾಗಿ ಬೆಳೀತಾ ಇದ್ದೇನೆ, ರಾಗಿ ವಸ್ತುನ ನಾನು ಈಗ ವಿದೇಶಕ್ಕೆ ರಫ್ತು ಮಾಡ್ತೇನೆ ಅಂತ ಹೇಳಿ ಅಲ್ಲಿ ನಾವು ಇದು ಮಾಡಬೇಕು. ಅದೇನು ಮತ್ತೆ ಅದು ಚಿತ್ರಣ ಏನಾದ್ರೂ ಆನ್ಲೈನ್ ನಲ್ಲಿ ಫೀಡ್ ಮಾಡ್ಬೇಕಾ? ಇದು ಅಂದ್ರೆ ಅದರದ್ದು ಕ್ವಾಲಿಟಿ ಇದನ್ನ ಫೀಡ್ ಮಾಡ್ಬೇಕಾಗುತ್ತೆ. ಆ ಕ್ವಾಲಿಟಿ ಸರ್ಟಿಫಿಕೇಟ್ ಅನ್ನ ಯಾರು ಕೊಡೋರು? ಇವರು FSSAI ಕೊಡ್ತಾರೆ, ಅವರೇ ಕೊಡ್ತಾರೆ. ಅಂದ್ರೆ ಅವರು ನಿಮ್ಮ ಇಟ್ಟಂತ ಉತ್ಪನ್ನ ಬಂದು ನೋಡ್ತಾರೆ. ಅಟ್ಲೀಸ್ಟ್ ನೀವು ಆನ್ಲೈನ್ ಒಳಗ ತೋರಿಸಬೇಕಾಗತ್ತೆ. ನಾವು ಇದನ್ನ ಆನ್ಲೈನ್ ಒಳಗ ಏನು ಮಾರ್ಕೆಟಿಂಗ್ ಮಾಡ್ತೀವಲ್ಲ, ಆ ರೀತಿ ಅದನ್ನ ನೋಡ್ತಾರೆ, ಆನ್ಲೈನ್ ಒಳಗೂ ನೋಡ್ತಾರೆ ಅದ್ರ ಕ್ವಾಲಿಟಿ. ಈಗ ಇನ್ಸ್ಪೆಕ್ಷನ್ ಅಧಿಕಾರಿಗಳು ಬಂದೇ ಅದನ್ನ ಚೆಕ್ ಮಾಡ್ಬೇಕಲ್ಲ, ನೋಡ್ತಾರೆ, ಚೆಕ್ ಮಾಡ್ತಾರೆ, ಅದ್ರ ಕ್ವಾಲಿಟಿ ನೋಡ್ತಾರೆ, ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಬರ್ತಾರೆ. ಅಂದ್ರೆ ಈಗ ಅದು FSSAI ಅಂದ್ರಲ್ಲ, ಅದು ತುಂಬಾ ದೊಡ್ಡ ಪ್ರೊಸೀಜರ್ ಅಂತಾನೆ ಹೇಳ್ಬೋದಲ್ಲ. ಯಾಕಂದ್ರೆ ಈಗ ಅವರು ನಿಮ್ ಕಂಟ್ರೋಲ್ ಆಫೀಸರ್ ಬಂದೆ ಅದು ಇನ್ಸ್ಪೆಕ್ಷನ್ ಬಂದು ಅದು ಅವರು ನಿಮ್ಗೆ ದಣಿಗೆ ಅನುಮತಿ ಕೊಡ್ಬೇಕಂದ್ರೆ ಅದರ ಅವರ FSSAI ಅವರ ರೆಪ್ರೆಸೆಂಟೇಟಿವ್ ಎಲ್ಲ ಕಡೆಗೆ ಇರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಒಳಗ ಎಲ್ಲ ಕಡೆಗೆ ಇರ್ತಾರೆ. ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಥ್ರೂ ಅವರು ಆಪರೇಟ್ ಮಾಡ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಥ್ರೂ ಆಪರೇಟ್ ಮಾಡ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಇದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಇದೆ. ನಮ್ಮ ಶೇಷಾದ್ರಿ ರೋಡ್ ಒಳಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ಅಲ್ಲಿ ಒಂದು ಸೆಪರೇಟ್ ವಿಂಗ್ ಇದೆ, ಅಲ್ಲೇ FSSAI ಸಲುವಾಗಿನೇ ಅವರು ಎಕ್ಸ್ಪೋರ್ಟ್ ಇಂಪೋರ್ಟ್ ಕ್ವಾಲಿಟಿ ಟೆಸ್ಟ್ ಮಾಡಿ, ಅವರಿಗೆ ಲ್ಯಾಬೊರೇಟರಿ ಇದೆ, ಅವನ್ನೆಲ್ಲ ಟೆಸ್ಟ್ ಮಾಡಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ಸರ್ಟಿಫಿಕೇಟ್ ಯು ವಿಲ್ ಹ್ಯಾವ್ ಟು ಪ್ರೊಡ್ಯೂಸ್ ಟು FSSAI. ಅಂದ್ರೆ ಈಗ ಈ ಒಂದು ಸರ್ಟಿಫಿಕೇಟ್ ಮೂಲಕನೇ ವಿದೇಶದಲ್ಲಿ ಇರುವಂತಹ ಯಾರೇ ಆಗ್ಲಿ ಅವರು ನಿಮ್ಮ ಉತ್ಪನ್ನಕ್ಕೆ ಈ ಒಂದು ಸರ್ಟಿಫಿಕೇಟ್ ಅನ್ನ ನೋಡ್ತಾರೆ. ಇದು FSSAI ಈ ಸರ್ಟಿಫಿಕೇಟ್ ನೋಡ್ಕೊಂಡು ಅವರು ನಿಮ್ಮಲ್ಲಿ ಇರುವಂತಹ ಒಂದು ಉತ್ಪನ್ನಕ್ಕೆ ಏನ್ ನಮಗೂ ಬೇಕು ಅಂತ ಹೇಳಿ ಅವರು ಆರ್ಡರ್ ಕೊಡಕ್ ಒಂದು ಸಾಧ್ಯತೆ ಇದೆ. ಇದಲ್ಲದೆ ಈಗ ನೋಂದಣಿ ಮತ್ತು ಸದಸ್ಯತ್ವದ ಪ್ರಮಾಣ ಪತ್ರ ಹೆಂಗಿರುತ್ತೆ ಡಾಕ್ಟರ್ ಹುಲ್ಗೂರ್ ಅವರೇ? ಈಗ ರಫ್ತು ಮಾಡಲು ಮತ್ತು ಬೇರೆ ಯಾವುದೇ ಪ್ರಯೋಜನ ಅಥವಾ ರಿಯಾಯಿತಿ ಅಥವಾ ಬೇರೆ ಕನ್ಸೆಷನ್ ತಗೋಬೇಕಾದ್ರೆ ಅಥವಾ ನೀವು ಯಾವ ಸರ್ವಿಸಸ್ ನ ನೀವು ಪ್ರೊವೈಡ್ ಮಾಡಬೇಕಾದ್ರೆ ಮತ್ತೆ ನಿಮಗೆ ಯಾರ್ದಾದ್ರೂ ಅಡ್ವೈಸ್ ಬೇಕಂದ್ರೆ ರಫ್ತುದಾರರು ಸಂಬಂಧಪಟ್ಟ ರಫ್ತು ಉತ್ತೇಜನಾ ಮಂಡಳಿಗಳಾದ ಅಪೆಡಾ ಅಂದ್ರೆ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಇಂಥ ಸರಕು ಮಂಡಳಿಗಳು ಅವರುಗಳಿಂದ ನೀವು ನೋಂದಣಿ ಮಾಡಬೇಕು, ಅವರುಗಳಿಂದ ಪರ್ಮಿಷನ್ ಪಡೆಯಬೇಕಾಗತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ಈಗ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನ ರಫ್ತು ಮಾಡಬೇಕಾದ್ರೆ ಕೃಷಿ ಮತ್ತು ಸಂಸ್ಕೃತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಅಪೇಡಾ ಮತ್ತು ಸಾಂಬಾರ ಮಸಾಲೆ ಪದಾರ್ಥ ಇವುಗಳಲ್ಲಿ ಸಾಂಬಾರ್ ಮಂಡಳಿ ಹಾಗೂ ಚಹಾ ಮಂಡಳಿ ಇಂಥವ್ ಕಡೆಯಿಂದ ನೀವು ರಿಜಿಸ್ಟರ್ ಮಾಡಬೇಕು, ಅವರುಗಳಿಂದ ಪರ್ಮಿಷನ್ ತಗೋಬೇಕು, ಅವರಲ್ಲಿ ನೋಂದಣಿ ಮಾಡಬೇಕು. ನೋಂದಣಿ ಮಾಡಿ ಅವರ ಸದಸ್ಯತ್ವ ಪ್ರಮಾಣ ತಗೊಂಡ ಮೇಲೆ ನಿಮಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಅಂದ್ರೆ ಈಗ FSSAI ಅದು ಬೇರೆ, ಈಗ ಮತ್ತೆ ಈಗ RCMC ಅಂತ ಹೇಳಿದ್ರಿ, ನೋಂದಣಿ ಹಾಗೂ ಸದಸ್ಯತ್ವ ಪ್ರಮಾಣ ಪತ್ರ, ಇದಾದ್ಮೇಲೆ ಅದರ ಪ್ರಕಾರ RCMC ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಅಪೇಡಾ ಎಲ್ಲರಿಗೂ ಗೊತ್ತು, ಕೃಷಿ ಮತ್ತು ಸಂಸ್ಕರಿಸಿದ ಅದೇ ಅಗ್ರಿಕಲ್ಚರ್ ಪ್ರೊಸೆಸ್ಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಅಪೇಡಾ. ಇದು ಹಣ್ಣು ತರಕಾರಿ ಮತ್ತು ಯಾವುದೇ ಆಹಾರ ಧಾನ್ಯಗಳನ್ನ ಆಯ್ತು ಸಂಸ್ಕರಿಸಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇದರೊಳಗೆ ನಾವು ರಿಜಿಸ್ಟರ್ ಮಾಡಬೇಕು. ಇದ್ರ ಜೊತೆಗೆ ಸಾಂಬಾರು ಮತ್ತು ಮಸಾಲೆ ಪದಾರ್ಥಗಳನ್ನ ನಮ್ಗೆ ಬೇರೆ ಬೇರೆ ಮಂಡಳಿ ಇದಾವ. ಸಾಂಬಾರ್ಕ ಸಾಂಬಾರ್ ಮಂಡಳಿ ಇದೆ, ಮತ್ತೆ ಚಹಾ ಕಾಫಿ ಇವಕ್ಕೆಲ್ಲ ಚಹಾ ಬೋರ್ಡ್ ಇದೆ, ಕಾಫಿ ಬೋರ್ಡ್ ಇದೆ. ಅಂದ್ರೆ ಅವು ನಿಮಗೆ ಸರ್ಟಿಫೈ ಮಾಡ್ಕೊಡ್ತಾರೆ. ಹೌದು, ಅವರೊಳಗೆ ನೀವು ರಿಜಿಸ್ಟರ್ ಮಾಡಬೇಕು. ಯು ಹ್ಯಾವ್ ಟು ಬಿಕಮ್ ದಿ ಮೆಂಬರ್ ಇನ್ ದೇರ್. ಇದು ಎಲ್ಲಿ ಮೆಂಬರ್ ಆಗಬೇಕು? ಈಗ ಕಾಫಿ ನಾವು ಮಾರ್ಬೇಕಪ್ಪ, ಕಾಫಿ ಮಾರ್ಬೇಕಾದ್ರೆ ಇವೆಲ್ಲ ಯು ಹ್ಯಾವ್ ಟು ಎನ್ರೋಲ್ ಯುವರ್ ಸೆಲ್ಫ್ ಆಸ್ ಎ ಮೆಂಬರ್ ಇನ್ ದಿ ಕಾಫಿ ಬೋರ್ಡ್. ಚಹಾ ಮಾಡ್ಬೇಕಂದ್ರೆ ಚಹಾದ ಬೋರ್ಡ್ನೊಳಗೆ ನೀವು ಮೆಂಬರ್ ಆಗಿ ಇದು ಮಾಡಬೇಕು. ಚಹಾ ಟೀ ಗಾರ್ಡನ್ ಇರ್ತಾವಲ್ಲ. ಅಲ್ಲ, ಈಗ ನಾವು ಇಲ್ಲೇ ನೋಂದಣಿ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ, ನೀವು ಅಲ್ಲಿ ಹೆಂಗ ನಾವು ಮಾಡಬಹುದು? ಸಿ, ವೆನ್ ಯು ಆರ್ ಪ್ರೊಡ್ಯೂಸ್ ಮಾಡ್ತಾ ಇದ್ರಲ್ಲ ಈಗ ಸಾಂಬಾರು, ಈಗ ನೀವು ಏನ್ ಮಾಡ್ತೀರಿ, ಅರಿಶಿನ ಬೆಳಿತೀರಿ ಅಥವಾ ಏನಾದರೂ ಸಾಂಬಾರ್ ದಾಲ್ಚಿನ್ನಿ ಬೆಳಿತೀರಿ, ಜಿಂಜರ್ ಬೆಳಿತೀರಿ, ಇವನ್ ಬೆಳೆದ್ರೆ ಆಟೋಮೆಟಿಕ್ಲಿ ಯು ವಿಲ್ ಹ್ಯಾವ್ ಟು ಬಿಕಮ್ ದಿ ಮೆಂಬರ್ ಆಫ್ ಇದು ದೀಸ್ ಬೋರ್ಡ್ಸ್. ಅದೇನು ತ್ರಾಸ ಇರೋದಿಲ್ಲ. ಕಾಫಿ ಬೆಳಿತೇನೆ, ಕಾಫಿ ಬೋರ್ಡ್ ಮೆಂಬರ್ ಆಗ್ಬೇಕಂದ್ರೆ ನನ್ ತಕ್ಷಣ ಮೆಂಬರ್. ನಾ ಕಾಫಿ ಬೆಳಿತಾ ಇದ್ದೇನೆ, ಅದೇ ನಮ್ದು ನೋಂದಣಿಗೆ ಅರ್ಹತೆ. ಅರ್ಹತೆ, ಹೌದು. ಟೀ ಬೆಳಿತಾ ಇದ್ದೇನೆ, ಟೀ ಗಾರ್ಡನ್ ಇದೆ, ಅದೇ ನಮ್ದು ಅರ್ಹತೆ. ಅದು ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ನೋಂದಣಿ ಶುಲ್ಕ ಆಗ್ಲಿ ಅದ್ಯಾವ್ದು ಇರೋದಿಲ್ಲ ಅಲ್ಲಿ. ಸ್ವಲ್ಪ ಇರುತ್ತೆ ಶುಲ್ಕ, ಬಟ್ ಅದು ಇರೋದಿಲ್ಲ. ಪದ್ಧತಿ ಅಂತ ಒಂದು ಜಟಿಲ ಸಮಸ್ಯೆ ಇರೋದಿಲ್ಲ, ತಕ್ಷಣಕ್ಕೆ ಅದು ಆಗುತ್ತೆ. ಆನ್ಲೈನ್ನಲ್ಲೇ ಮಾಡಬಹುದು ಅದನ್ನು ಕೂಡ. ಆನ್ಲೈನ್ನಲ್ಲೇ ಮಾಡಬಹುದು. ಇನ್ನೊಮ್ಮೆ ಹೇಳ್ಬಿಡಿ ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಈಗ ಕೃಷಿ ಉತ್ಪನ್ನ ಮಾರಾಟ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಎಷ್ಟು ಹಂತದ ಒಂದು ನಿಯಮ ಇರ್ತದೆ, ಒಂದೊಂದಾಗಿ ಸಂಕ್ಷಿಪ್ತವಾಗಿ ಹೇಳ್ಬಿಡಿ. ಈಗ ನಾ ಹೇಳಿದಿನಲ್ಲ, ಹೌದು, ಈಗ ಹೆಚ್ಚು ಕಡಿಮೆ ಈ ಕಂಪನಿ ಸ್ಥಾಪನೆ ಮಾಡಬೇಕು, ಅದು ಒಬ್ಬನಿಂದ ಮಾಡಕ್ಕಾಗುತ್ತಾ? ಇಲ್ಲ, ಒಬ್ಬನೇ ಆದ್ರೂ ಮಾಲೀಕ ಅಂದ್ರೆ ಈ ಮಾಲೀಕತ್ವದ ಕಂಪನಿ. ಈಗ ನಾವು ಯಾವ್ದಾದ್ರು ಕೆಲಸಕ್ಕೆ ಒಂದೇ ಇಂಡಿವಿಜುವಲ್ ಮಾಲೀಕತ್ವದೊಳಗು ಮಾಡಬಹುದು, ಅಥವಾ ಸಂಸ್ಥೆ ಪಾಲುದಾರಿಕೆ ಸಂಸ್ಥೆ ಆಗ್ಬಹುದು, ಅಥವಾ ಕಂಪನಿ ರೂಪದೊಳಗನು ಮಾಡಬಹುದು. ಅದಕ್ಕೆ ಒಂದು ಲೋಗೋ ಬೇಕು, ಒಂದು ಮುದ್ರೆ ಬೇಕು, ಹೌದು, ಅದರೊಂದಿಗೆ. ಆಮೇಲೆ ನಮ್ಗೆ ಎಲ್ಲಕ್ಕೂ ಬ್ಯಾಂಕ್ ಖಾತೆ ಬೇಕೇ ಬೇಕಲ್ಲ. ಬ್ಯಾಂಕ್ ಖಾತೆ ಎಲ್ಲಿರ್ಬೇಕಂದ್ರೆ ನಮ್ಮ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರ ಯಾರು ಮಾಡ್ತಿರ್ತಾರ ಅಂತ ಬ್ಯಾಂಕ್ನೊಳಗೆ ನಮ್ದು ಬ್ಯಾಂಕ್ ಖಾತೆ ಬೇಕು. ಫಾರ್ ಎಕ್ಸಾಂಪಲ್ ದೊಡ್ಡ ಬ್ಯಾಂಕ್ SBI, ಕೆನರಾ ಬ್ಯಾಂಕ್ ಇಂತಲ್ಲೆಲ್ಲ ಮಾಡಬಹುದು. ಆಮೇಲೆ ಪ್ಯಾನ್, ಇದು ಪರ್ಮನೆಂಟ್ ಅಕೌಂಟ್ ನಂಬರ್ ಎಲ್ಲಾರಿಗೂ ಖಾತೆ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರ ಎಲ್ಲರಿಗೂ ಇದು ಪ್ಯಾನ್ ನಂಬರ್ ಬೇಕೇ ಬೇಕು. ಅದೇ ಅಲ್ಲೂ ನಡೀತದ? ಅದು ಯಾರಿಗೋ ಒಬ್ರಿಗೆ ಪ್ಯಾನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ನಡೀತದೆ ಈಗ. ಅದೇ ಪ್ಯಾನ್ ಕಾರ್ಡ್, ಈಗ ನಮ್ಮ ಹತ್ರ ಪ್ಯಾನ್ ಇದೆ ಅಲ್ಲ, ಹೌದು, ಸೇಮ್ ಪ್ಯಾನ್ ಕಾರ್ಡ್. ಮುಂದಿನ ಹಂತ ಈಗ IEC ಕೋಡ್ ತಗೋಬೇಕು. ಇದು DGFT ವೆಬ್ಸೈಟ್ ನಿಂದ ಆನ್ಲೈನ್ ಒಳಗೆ ನೀವು ಅರ್ಜಿ ಸಲ್ಲಿಸುವ ಮೂಲಕ ಈ IEC ಕೋಡ್. ಅದು ಹೆಂಗ ನೋಂದಣಿ ಏನು ಜಟಿಲವಾಗಿದೆಯಾ ಅಥವಾ ನೇರವಾಗಿ ಬರುತ್ತೆ ಅಂತ ಏನು? ಈಗ ಎಲ್ಲದನ್ನು ಕೂಡ ಸರಳೀಕರಣ ಮಾಡ್ತಾ ಇದ್ದಾರೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ಅಂತ ಅದನ್ನ ತಗೋಬೇಕು. ಯಾವ್ದು ಈಗ ವಾಣಿಜ್ಯ ಈಗ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಬರ್ತದ ಅಥವಾ ಹೆಂಗೆ ಬರುತ್ತೆ? ಇಲ್ಲ, ಅದು ಗವರ್ಮೆಂಟ್ ಆಫ್ ಇಂಡಿಯಾದ ಇದ್ರೊಳಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲೇ ಬರುತ್ತೆ, ಅದರೊಳಗೇನೆ ಬರ್ತದೆ. ಇದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಗೆ ಏನು ಹತ್ರ ಇಲ್ಲ ಇದು? ಇಲ್ಲ ಇಲ್ಲ, ದಿಸ್ ಈಸ್ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ DGFT ಒಳಗೆ ಬರ್ತದೆ. ಇದರ ವೆಬ್ಸೈಟ್ ನಿಂದ ನೀವು ನೋಂದಣಿ ಮಾಡಬಹುದು. ಮುಂದಿನ ಅಂತ FSSI AI ದು ನೋಂದಣಿ ಹೇಳಿದಿನಲ್ಲ, ಇದೀಗ ಅದರೊಳಗೆ ನೋಂದಣಿ ಮಾಡಿದ ಮೇಲೆ ಯು ಹ್ಯಾವ್ ಟು ಬಿಕಮ್ ಮೆಂಬರ್ ಆಫ್ ಯುವರ್ ಇಂಡಿವಿಜುವಲ್ ಇದು ಪ್ರೊಡ್ಯೂಸ್ ಆರ್ಗನೈಸೇಷನ್. ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂದ್ರೆ ಅಪೇಡಾ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಏಜೆನ್ಸಿ, ಅಥವಾ ಸಾಂಬಾರ್ ಬೋರ್ಡ್, ಅಥವಾ ಟೀ ಬೋರ್ಡ್, ಅಥವಾ ಕಾಫಿ ಬೋರ್ಡ್. ಉತ್ಪನ್ನಕ್ಕೆ ಸಂಬಂಧಿಸಿದ ಆ ಬೋರ್ಡ್ಗೆ ನೀವು ಮೆಂಬರ್ ಆಗಬೇಕು, ಸದಸ್ಯತ್ವ ಪಡ್ಕೊಳ್ಬೇಕು. ನಿಮ್ಗೆ ಇದು ಹಣ್ಣು ಮತ್ತು ತರಕಾರಿ ಬೆಳಿಬೇಕಾದ್ರೆ ಅಪೇಡದ್ದು, ಫ್ರೂಟ್ ಹಣ್ಣು ತರಕಾರಿ ಬೆಳಿಬೇಕಾದ್ರೆ ಅಪೇಡಕ್ಕೆ ಮೆಂಬರ್ ಆಗಬೇಕು. ಈ ಅಪೇಡ ಕಚೇರಿ ಎಲ್ಲಿದೆ? ಅಪೇಡ ಕಚೇರಿಯಲ್ಲಿ ನಮ್ಮ ಬೆಂಗಳೂರೊಳಗಿದೆ. ಬೆಂಗಳೂರಿಗೆ ಅಂದ್ರೆ ಅದು ರಾಜ್ಯಕ್ಕೆ ಒಂದ್ ಕಡೆ ಇರ್ತದೆ, ಎಷ್ಟು ಕಡೆ ಇರುತ್ತೆ? ಅವರು ರಾಜ್ಯಕ್ಕೆ ಒಂದ್ ಕಡೆ ಇರ್ತದೆ, ಬಟ್ ಅವರು ಡಿಸ್ಟ್ರಿಕ್ಟ್ ಪ್ಲೇಸ್ ನೊಳಗೆ ಅಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಒಂದು ಕಾಂಟ್ಯಾಕ್ಟ್ ಆಫೀಸ್ ಇರ್ತದೆ. ಇದು FSSAI ಇದು ನೋಂದಣಿ ಅಂದ್ರೆ ಆನ್ಲೈನ್ ನಾಗ ಮಾಡ್ಕೋಬೇಕಾ? ಅದನ್ನ ಆನ್ಲೈನ್ ಮಾಡಬಹುದು. ಆಮೇಲೆ ಇದು ಮುಂದಿನ ಹಂತ ನೋಂದಣಿ, ಇದು RCMC ಅಂದ್ರಲ್ಲ, ಅದು ಹೆಂಗೆ? ಅದು ಕೂಡ RCMC ಥ್ರೂ ದಿಸ್ ಇದು ಅಪೇಡ ಅಥವಾ ಸಾಂಬಾರ್ ಬೋರ್ಡ್ ಇದ್ರೊಳಗೆ ನೀವು ಮೆಂಬರ್ಶಿಪ್ ಮಾಡ್ಕೋಬಹುದು. RCMC ಮೆಂಬರ್ ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ನಾವು ರಫ್ತು ಮತ್ತು ಆಮದು ಮಾಡ್ಕೊಳ್ಳಕ್ಕೆ ಮೂರು ಹಂತ ಇದಾವೆ. ಹೌದು. ಮೊದಲನೇದಾಗಿ ಮೊದಲೇದಾಗಿ ಕಂಪನಿ ಸ್ಥಾಪನ ಮಾಡಬೇಕು, ಬ್ಯಾಂಕ್ ಖಾತೆ ತೆರಿಬೇಕು, ಆಮೇಲೆ ಪ್ಯಾನ್ ಕಾರ್ಡ್ ಅಂತೂ ಎಲ್ಲದೂ ಇದ್ದೇ ಇರ್ತದೆ, ಅದೇ ಪ್ಯಾನ್ ಕಾರ್ಡ್ ಯೂಸ್ ಮಾಡಬಹುದು. ಮತ್ತೆ ನಮ್ದು ಆಮದುದಾರು ರಫ್ತುದಾರ ಕೋಡ್ ಅಂದ್ರೆ ICE ಕೋಡ್ ಅಂತಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್, ಅದನ್ನ ಮಾಡಬೇಕು. ಅದಂತೂ DGFT ಇಂದ ಪಡೆಯುವುದು. ಅದನ್ನ DGFT ಅಂದ್ರೆ ನಿಮ್ಗೆ ಗೊತ್ತದಲ್ಲ, ಇನ್ನೊಮ್ಮೆ ಹೇಳ, DGFT ಅಂದ್ರೆ ಟ್ರೇಡ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂತ. ಅವರಿಂದ ಅವ್ರ ವೆಬ್ಸೈಟ್ ನಿಂದ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಆಮೇಲೆ FSSAI ನೋಂದಣಿ ಮಾಡಬೇಕು. ಆಮೇಲೆ ಇದ್ರೊಳಗೆ ಅಪೇಡ ಮತ್ತ ಸಾಂಬಾರ್ ಬೋರ್ಡ್ ಅಥವಾ ಟೀ ಬೋರ್ಡ್ ಯಾವ್ದು ನಿಮಗೆ ಸಂಬಂಧ ಇರ್ತದೆ ಅದ್ರೊಳಗೆ ನೀವು RCMC ಉತ್ತೇಜನಾ ಮಂಡಳಿಗಳಿಂದ ಅದನ್ನ RCMC ಸದಸ್ಯತ್ವ ಪಡಿಬೇಕು. ಅಂದ್ರೆ ಈ ನೀವು ಅಪೇಡ ಮೆಂಬರ್ ಆಗ್ಬೇಕಾದ್ರೆ ನೀವು ತಾಜಾ ಹಣ್ಣು ಮತ್ತು ತರಕಾರಿಗಳನ್ನ ಮಾರೋ ಇರಬೇಕು. ಸಾಂಬಾರು ಅಥವಾ ಇದು ಇದ್ರೆ ಸಾಂಬಾರ್ ಬೋರ್ಡ್, ಅಥವಾ ಟೀ ಅಥವಾ ಕಾಫಿ ಇದ್ರೆ ಟೀ ಬೋರ್ಡ್ ಕಾಫಿ ಬೋರ್ಡ್ ಇಂದ ನಿಮ್ಮ ಇದನ್ನ ತಗೋಬೇಕು. ಅಂದ್ರೆ ಈಗ ಡಾಕ್ಟರ್ ಹುಲ್ಗುತ್ತರವ್ರೆ, ನಮ್ಮ ರೈತರು ಇರ್ತಾರೆ ಈಗ ಯಾವ್ದೋ ಬೀದರ್ದಲ್ಲಿ ಇರ್ತಾರೋ ಅಥವಾ ಯಾವ್ದೋ ಚಾಮರಾಜನಗರದಲ್ಲಿ ಇರ್ತಾರೋ ಅಥವಾ ಯಾವ್ದೋ ಬಾಗಲಕೋಟೆ ಯಾವ್ದೋ ಒಂದು ಮೂಲೆಯಲ್ಲಿ ಇರ್ತಾರೋ ಅಥವಾ ಬಳ್ಳಾರಿ ಯಾವ್ದೋ ಒಂದು ಊರಲ್ಲಿ ಇರ್ತಾರೆ, ಅವರಿಗೆ ತಮ್ಮ ವಸ್ತುನ ಮಾರಬೇಕಾಗುತ್ತೆ ಅಂತ ಇದ್ದಾಗ ಅವರು ಸುಲಭವಾಗಿ ತಮ್ಮ ಊರಲ್ಲಿ ಅಥವಾ ತಮ್ಮ ತಾಲೂಕು ಕಚೇರಿ ಒಂದು ಕೃಷಿ ಇಲಾಖೆ ಭೇಟಿಯಾದ್ರೆ ಏನಾದರೂ ಸಮಸ್ಯೆ ಬಗೆಹರಿಸುತ್ತಾರೆ? ಕೃಷಿ ಇಲಾಖೆಯಲ್ಲಿ ಭೇಟಿಯಾದ್ರೆ ಎಲ್ಲ ಸಮಸ್ಯೆಗಳನ್ನು ನಿಮಗೆ ಇದು ಸಿಗುತ್ತೆ, ಅವರು ಗೈಡ್ ಮಾಡ್ತಾರೆ. ಮತ್ತೆ ಡಿಸ್ಟ್ರಿಕ್ಟ್ ಒಂದು ಅಪೇಡ ಇವೆಲ್ಲ ಇದಿರ್ತವೆ, ಇವು ಸಾಂಬಾರ್ ಬೋರ್ಡ್ ಟೀ ಬೋರ್ಡ್ ಇವೆಲ್ಲ ಎಲ್ಲೆಲ್ಲಿ ಅವು. ಫಾರ್ ಎಕ್ಸಾಂಪಲ್ ಇದ್ರೊಳಗೆ ನಮ್ಮ ಸಾಂಬಾರ್ ಬೋರ್ಡ್ ಇದ್ರೊಳಗಿದೆ, ಮಂಗಳೂರು ಒಳಗಿದೆ, ಅಲ್ಲಿ ಕ್ಯಾಶ್ಯೂ ಬೋರ್ಡ್ ಅಲ್ಲಿ ಕ್ಯಾಶ್ಯೂ ಬೋರ್ಡ್ ಅಲ್ಲೇ ಇದೆ. ಎಲ್ಲೆಲ್ಲಿ ನೀವು ಜಾಸ್ತಿ ಇದನ್ನ ಬೆಳಿತೀವಿ ಆ ಕಡೆ ಆ ಬೋರ್ಡ್ಗಳು ಸಂಸ್ಥೆಗಳು ಗ್ರೌಂಡ್ನಟ್ ಬೋರ್ಡ್ ಅಂತಿದೆ, ಗ್ರೌಂಡ್ನಟ್ ಆಯಿಲ್ ಬೋರ್ಡ್ ನಮ್ಗೆ ಇದು ಇರ್ತದಲ್ಲ, ಆಯಿಲ್ ಎಣ್ಣೆಕಾಳುಗಳು ಎಣ್ಣೆಕಾಯಿ. ಈಗ ನಮ್ಮ ತೂರ್ ಬೋರ್ಡ್ ಅಂತ ಇದ್ರೊಳಗಿದೆ, ಗುಲ್ಬರ್ಗಾದಲ್ಲಿ. ಯಾಕಿದೆಯಪ್ಪ ಅಂದ್ರೆ ತೂರ್ ಅಲ್ಲಿ ಜಾಸ್ತಿ ಬೆಳಿತೀವಿ, ಅಲ್ಲಿ ಅದಕ್ಕೆ ಇರ್ತದೆ. ಅಡಿಕೆ ಬೋರ್ಡ್ ಇದೆ, ಅಡಿಕೆ ಬೋರ್ಡ್, ಅರೆಕನಟ್ ಬೋರ್ಡ್ ಇಲ್ಲೇ ನಮ್ಮ ಅರೆಕನಟ್ಟಿಯಲ್ಲಿ ಜಾಸ್ತಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಾಡ್ತಾರೆ. ಅಲ್ಲೇ ಎಲ್ಲೇ ನಾವು ಜಾಸ್ತಿ ಬೆಳಿತಾ ಇರ್ತೀವಿ ಅಲ್ಲೇ. ಅದರ ಇನ್ನೂ ಒಂದು ಡಾಕ್ಟರ್ ಹುಲ್ಗುರ್ ಸರ್ ಅವರೇ, ಈಗ ಸಾಮಾನ್ಯವಾಗಿ ಸಹಕಾರ ಸಂಘಗಳಿಗೆ ಇರ್ತಾವಲ್ಲ ಅಲ್ಲಿಗೆ ಆಗ್ಲೇ ಮಾರುಕಟ್ಟೆ ಪದ್ಧತಿಯಲ್ಲೆಲ್ಲ ಬಹಳ ದಿನದಿಂದ ಇರ್ತದೆ, ಅವರಿಗೂ ಕೂಡ ಸ್ವಲ್ಪ ಗೊತ್ತಿರಬಹುದಲ್ಲ? ಅವ್ರಿಗೂ ಗೊತ್ತಿರ್ತದೆ ಅವ್ರಿಗೆಲ್ಲ. ಅಲ್ಲೂ ಮತ್ತೆ ರೈತರು ಅಲ್ಲಿ ಭೇಟಿಯಾದ್ರೂ ಅಲ್ಲಿ ಸ್ವಲ್ಪ ಮಾಹಿತಿಯನ್ನು ಸಿಗ್ಬೋದು. ಇವನ್ನು ಸಹಕಾರಿ ಸಂಘಗಳೇನಿದಾವಲ್ಲ, ಹೌದು, ಅವರು ಕೂಡ ದೇ ಕ್ಯಾನ್ ಬಿಕಮ್ ಕಂಪನಿ. ಈ ಕಂಪನಿ ಏನು ಎಕ್ಸ್ಪೋರ್ಟ್ ಕಂಪನಿ ಅವರು ಮಾಡೇ ಮಾಡ್ತಾರೆ, ಯಾಕಂದ್ರೆ ಅವ್ರದ್ದು ದೊಡ್ಡ ಪ್ರಮಾಣದ ಉತ್ಪನ್ನಗಳು ಅಲ್ಲಿ ಸರಕಾಗ್ತದೆ. ಆದ್ರೆ ನಾವು ಹೇಳ್ತಾ ಇರೋದು ರೈತ ಬಾಂಧವರಿಗೆ, ಅವರಿಗೆ ಈ ಒಂದು ಅವಕಾಶ ಮಾಡ್ಕೊಳಕ್ ಆಗ್ತದ, ಎರಡು ಕೈಯಿಂದ ತಾವು ಈ ಒಂದು ಅವಕಾಶನ ಕೈಯಲ್ಲಿ ತಗೋಬಹುದಾ ಅಂತ ಹೇಳಿ ನಾವು ಕೇಳ್ತಾ ಇರೋದು. ತಗೋಬಹುದು. ಈಗ ನಾವು ನೋಡ್ತಾ ಇದ್ದಂಗೆ ಈಗ ಬಹಳ ಕಡೆ ರೈತ ಉತ್ಪಾದಕ ಸಂಘಗಳು ಬಹಳ ಬೆಳೀತಾ ಇದಾವೆ. ಬಹಳ ರೈತ ಉತ್ಪಾದಕ ಸಂಘಗಳು ಈ ರೀತಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಎಸ್ಪೆಷಲಿ ನಮ್ಮ ಈ ಸಿರಿಧಾನ್ಯಗಳು, ತೂರು, ಇವನ್ನೆಲ್ಲ ರಫ್ತು. ಈಗ ಹುಬ್ಳಿ ಒಳಗ ಒಬ್ರು ಸಾಂಬಾರ್ ಪೌಡರ್ ಮಾಡಿ, ಚಿಲ್ಲಿ ಪೌಡರ್ ಮಾಡಿ ಒಬ್ರು ಹುಬ್ಳಿ ಒಳಗ ಒಬ್ರು ಬಹಳ ವರ್ಷದಿಂದ ಮಾಡ್ತಾ ಇದಾರೆ, 10 ವರ್ಷದಿಂದ ಅವರು. ಈಸ್ ಡೂಯಿಂಗ್ ವೆರಿ ಗುಡ್ ಬಿಸ್ನೆಸ್. ಆದ್ರೆ ಈ ಹುಬ್ಳಿ ಒಳಗ ಯಾರಾದ್ರೂ ಮಾಡ್ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಪಾಟೀಲ್ ಅಂತ ಇದಾರೆ, ನಿಮ್ದೇ ನಿಮ್ದು ಉತ್ಪನ್ನ ನೀವು ಮಾಡ್ಕೋಬಹುದು. ಈಗ ತಾವ್ ಹೇಳ್ದಂಗೆ ಈಗ ಸಹಕಾರ ಸಂಘಗಳು ಅವು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡ್ತಾರೆ. ಹೌದು, ಅದು ಏನು 1 ಕೋಟಿ 2 ಕೋಟಿ ಅಲ್ಲ, 1,000 ಕೋಟಿ 1,00,000 ಕೋಟಿ ಇರ್ತದೆ. ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಈಗ ನಾವು ರೈತ ಬಾಂಧವರೇ ಅದರ ಸಹಕಾರ ಸಂಘ ಬಂದಿರ್ತದೆ, ಆದರೆ ರೈತರೇ ಮಾಡಬಹುದಲ್ಲ, ರೈತರೇ ಮಾಡಬಹುದು. ಈಗ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು. ಅವರು ಈಗ ತಾವು ಮುಂದ್ ಬಂದು ಇಂಥ ವ್ಯವಹಾರ ಕುದುರಿಸಿದ್ರೆ ಮಾತ್ರ ಅವರಿಗೆ ಲಾಭ ಆಗುತ್ತೆ, ಇಲ್ಲದ್ರೆ ಆಗಲ್ಲ. ಹೌದು, ಹೌದಲ್ಲ, ನಮ್ಮ ರೈತರು ಮುಂದೆ ಬರಬೇಕು. ನಮ್ಮ ರೈತರು ಮುಂದೆ ಬರಬೇಕು. ಈಗ ಏನಂದ್ರೆ ನಮ್ಮ ಈಗ ಫಾರ್ ಎಕ್ಸಾಂಪಲ್ ನೀವು ತೂರು ಏನಾದ್ರೂ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಮ್ಮ ತೂರ್ ಬೋರ್ಡ್ ಕಲಬುರಗಿ ಒಳಗಿದೆ ಅಲ್ಲ, ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ. ಆಯ್ತು ಡಾಕ್ಟರ್ ಹುಲ್ಗುರ್ ಸರ್ ಅವರೇ, ಈಗ ನಾವು ನಮ್ಮ ಕೃಷಿ ಉತ್ಪನ್ನಗಳನ್ನ ವಿದೇಶಕ್ಕೆ ರಫ್ತು ಮಾಡೋದ್ರ ಬಗ್ಗೆ ಮಾಹಿತಿ ಹೇಳಿದ್ರಿ, ಯಾವ್ಯಾವ ಹಂತ ಇರ್ತದೆ, ಎಲ್ಲೆಲ್ಲಿ ನೋಂದಣಿ ಮಾಡ್ಕೋಬೇಕು, ಮತ್ತೆ ಯಾವ ತರ ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರಗಳನ್ನ ಪಡ್ಕೋಬೇಕಾಗ್ತದೆ ಅಂತ ಹೇಳಿದ್ರಿ. ಈಗ ನಾವು ನಮ್ಮ ವಸ್ತು ಅಲ್ಲ, ವಿದೇಶದಲ್ಲಿ ಯಾವ್ದೋ ಒಂದು ವಸ್ತು ಇದೆ, ತರಕಾರಿ ಇದೆ, ಹಣ್ಣಿದೆ, ನಮಗೆ ಇಲ್ಲಿ ಶಾರ್ಟೇಜ್ ಇದೆ, ನಮಗೆ ಇಲ್ಲಿ ಅದರದ್ದು ಅವಶ್ಯಕತೆ ಇದೆ, ನಾವು ಈಗ ಇಸ್ರೇಲ್ದಿಂದ ಯಾವುದೋ ಒಂದು ಹಣ್ಣು ಉತ್ಪನ್ನ ತರಿಸ್ಕೋಬೇಕು ಅಥವಾ ಇಸ್ರೇಲ್ದಿಂದ ತರಿಸ್ಕೋಬೇಕು, ಅದರದ್ದು ಪದ್ಧತಿನೂ ಸ್ವಲ್ಪ ಹೇಳ್ಬಿಡಿ ನಮ್ಮ ರೈತರಿಗೆ. ಅದಕ್ಕೂ ಕೂಡ ಈಗೇನು ನಾವೇನು ವಿಚಾರ ಮಾಡಿದ್ವಲ್ಲ, ಹೌದು ಅದೇ ಸಂಸ್ಥೆ ಬೇಕು, ಆಮೇಲೆ ಬ್ಯಾಂಕ್ ಅಕೌಂಟ್ ಬೇಕು, ಆಮೇಲೆ ಪ್ಯಾನ್ ಕಾರ್ಡ್ ಬೇಕು, ಆಮದು ರಫ್ತುದಾರರ ಕೋಡ್ ಬೇಕು, DGFT ಇಂದ ತಗೋಬೇಕು, ಆಮೇಲೆ ಈ ಆಹಾರ ಪದಾರ್ಥದ ಆಗಿದ್ರೆ ಅದಕ್ಕೆ FSSAI ಇಂದ ನೋಂದಣಿ ಬೇಕು. ಅದೇ ಸೇಮ್ ಪ್ರೊಸೀಜರ್ ಆಮದಿಗಾಗಲಿ ರಫ್ತುಗಾಗಲಿ ಇದೆ. ಇದರ ಜೊತೆಗೆ ನಾವು ರಫ್ತಿಗೆ ಉತ್ಪನ್ನದ ಆಯ್ಕೆ ಯಾವ ರೀತಿ ಮಾಡಬಹುದು ಅನ್ನುವಂತ ಒಂದು ವಿಚಾರ ಮಾಡೋಣ. ಈಗ ನಮ್ಮ ಉತ್ಪನ್ನದ ಆಯ್ಕೆ ಹೇಗಿರ್ಬೇಕಂದ್ರೆ ನಿರ್ಬಂಧಿತ ಅಥವಾ ನಿಷೇಧಿತ ವಸ್ತುಗಳನ್ನ ನಾವು ಆಯ್ಕೆ ಮಾಡಬಾರದು. ನಿರ್ಬಂಧಿತ ಮತ್ತು ನಿಷೇಧಿತ ಒಂದು ಪಟ್ಟಿ ಇದೆ, ಯಾವನ್ನ ಎಕ್ಸ್ಪೋರ್ಟ್ ಮಾಡಬಾರ್ದು, ಯಾವನ್ನ ಇಂಪೋರ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಸರ್ಕಾರನೇ ಮಾಡಿರುತ್ತೆ. ಆ ಪಟ್ಟಿಯೊಳಗೆ ಇದ್ದಂತಹ ವಸ್ತುವನ್ನು ಬಿಟ್ಟು ಉಳಿದದ್ದನ್ನ ನಾವು ರಫ್ತು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ವಿದೇಶದಿಂದ ವಿವಿಧ ಉತ್ಪನ್ನಗಳ ರಫ್ತು ಪ್ರವೃತ್ತಿಯನ್ನು ಅವನ್ನ ಬೇರೆ ಉತ್ಪನ್ನಗಳ ಬೇರೆ ಇದಕ್ಕೆ ನಾವು ರಫ್ತು ಮಾಡಬಹುದು. ಅದೇ ರೀತಿ ಮಾರುಕಟ್ಟೆ ಆಯ್ಕೆ ಕೂಡ ನಮಗೆ ಈಗ ಮಾವು ರಫ್ತು ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಯುರೋಪಿಯನ್ ಕಂಟ್ರೀಸ್, ಯುರೋಪದ ದೇಶ ಅಲ್ಲಿ ಬೇಡಿಕೆ ಬಹಳ ದೊಡ್ಡ ಬೇಡಿಕೆ ಇದೆ. ನಮ್ಮ ಗುಣಮಟ್ಟದ ಮಾವಿಗೆ ಬಹಳ ದೊಡ್ಡ ಬೇಡಿಕೆ ಇದೆ. ಆ ರೀತಿ ನಾವು ಎಲ್ಲಿ ಹೆಚ್ಚಿಗೆ ನಮಗೆ ಇದು ಬರ್ತದೆ, ಮಾರುಕಟ್ಟೆ ಬೆಲೆ ಬರ್ತದೆ, ಅಲ್ಲೇ ನಾವು ಆ ಮಾರುಕಟ್ಟೆಗಳನ್ನ ಆಯ್ಕೆ ಮಾಡಬೇಕು. ಮತ್ತು ಅವರು ಖರೀದಾರನ ಹುಡುಕುದು, ಆಮೇಲೆ ಮಾದರಿ ಕಳಿಸೋದು, ಇದೆಲ್ಲ ಬೆಲೆ ಮತ್ತು ವೆಚ್ಚ, ಖರೀದಾರರೊಂದಿಗೆ ಮಾತುಕತೆ ಮಾಡೋದು. ಅದು ಖರೀದಾರರನ್ನ ಹೆಂಗ್ ಹುಡುಕೋದು ಡಾಕ್ಟರ್ ಹುಲ್ಗೋರ್ ಸರ್ ಅವರೇ? ಖರೀದಾರನ ಇದೇ ರೀತಿ ನಾವು ಆನ್ಲೈನ್ ಪೋರ್ಟಲ್ ಒಳಗ ಬ್ರೌಸ್ ಮಾಡಬಹುದು. ಆಮೇಲೆ ಈಗ ನಾವು 3-4 ವರ್ಷದಿಂದ ನಮ್ಮ ಸಿರಿಧಾನ್ಯ ಮೇಳದೊಳಗೆ B2B ಅಂದ್ರೆ ಬಯರ್ಸ್ ಅಂಡ್ ಸೆಲ್ಲರ್ಸ್ ಮೀಟ್, ಬ್ಯಾಕ್ ಟು ಬ್ಯಾಕ್ ಖರೀದಾರರು ಮತ್ತು ಮಾರಾಟಗಾರರ ಭೇಟಿಗಳು, ಆಮೇಲೆ ವ್ಯಾಪಾರ ಮೇಳಗಳು, ರಫ್ತುದಾರರ ಮೇಳಗಳು, ಆಮೇಲೆ ಬೇರೆ ಬೇರೆ ಪೋರ್ಟಲ್ಗಳು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಸಿರಿಧಾನ್ಯಗಳ ದೊಡ್ಡ ಮೇಳವನ್ನ ಮಾಡಿತ್ತು. ಅಲ್ಲಿ ಸಾಕಷ್ಟು ಜನ ನಮ್ಮ ದೇಶದ ಒಳಗಿಂದ ಬೆಳೆಯುವಂತ ರೈತರು ಮತ್ತೆ ವಿದೇಶದವರು ಕೂಡ ಸಾಕಷ್ಟು ಜನ ಪಾಲ್ಗೊಂಡಿದ್ರು. ಅದೇ ತರ ಬೇರೆ ಬೇರೆ ಬೆಳೆಗೂ ನಮ್ಮ ಸರ್ಕಾರ ಈ ತರ ಒಂದು ಮೌಖಿಕ ಮುಖಾಮುಖ ಭೇಟಿಯನ್ನು ಮಾಡಿಸಿರ್ಬೋದಲ್ಲ? ಬೇರೆ ಬೇರೆ ಗ್ರೇಪ್ಸ್, ಮ್ಯಾಂಗೋ ಇದ್ರೊಳಗೆಲ್ಲ ಮಾಡಿಸಿದ್ದಾರೆ. ಯಾಕಂದ್ರೆ ಎಲ್ಲೆಲ್ಲಿ ನಮ್ದಲ್ಲಿ ಉತ್ಪಾದನೆ ಹೆಚ್ಚಿಗೆ ಇದೆ ಮತ್ತು ಕ್ವಾಲಿಟಿ ಪ್ರೊಡ್ಯೂಸ್ ಇದೆ ಅಲ್ಲೆಲ್ಲ ಆಗಿದಾವು ಆಗಿದೆ. ಯಾಕಂದ್ರೆ ನಾವು ವರ್ಷದೊಳಗೊಂದ್ಸಲ ಈಗ ತಾವು ಹೇಳಿದ್ರಿ ಈಗ ತೊಗರಿ ಬೆಳೆ ಅದರದ್ದು ಉತ್ಪನ್ನ ಮೌಖಿಕ ಅಲ್ಲಿಂದ ಎಷ್ಟೋ ಜನ ಬೈಯರ್ಸ್ ಫ್ರಮ್ ಫಾರಿನ್ ಕಂಟ್ರಿ ದೇ ಕಮ್ ಟು ಗುಲ್ಬರ್ಗಾ, ಈ ಗ್ರೇಪ್ ಗ್ರೋಯರ್ಸ್ ಅಥವಾ ತೂರ್ ಬೆಳೆ ಇದ್ರೊಳಗೆ ಬರ್ತಾರೆ. ಈ ರೀತಿ ಗ್ರೇಪ್ಸ್, ಮ್ಯಾಂಗೋ ಇದ್ರ ಸಲುವಾಗಿ ನಮ್ಮ ಒಂದು ದೊಡ್ಡ ಪ್ರಮಾಣದ ಮೇಳಗಳನ್ನ ಮಾಡ್ತಾರೆ. ಮೇಲೆಲ್ಲಿ ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಆಂಧ್ರಪ್ರದೇಶ ಒಳಗೆ ಬೈಗಾನ್ ಪಲ್ಲಿ ಅಂತ ಒಂದು ಮ್ಯಾಂಗೋ ಬಹಳ ಪ್ರಸಿದ್ಧ ಮ್ಯಾಂಗೋ, ಅದನ್ನ ಮೇಳಗಳನ್ನ ಮಾಡಿ ಬಯರ್ ಸೆಲ್ಲರ್ಸ್ ಮೀಟ್ ಮಾಡಿ ಅವ್ರು ಅದಕ್ಕೆ ಸರ್ಕಾರನೇ ಆ ತರ ಒಂದು ಸರ್ಕಾರ ಯೋಜನೆ ಮಾಡಿ ರಫ್ತುದಾರರನ್ನ ಮತ್ತೆ ಆಮದುದಾರರನ್ನ ಭೇಟಿ ಮಾಡಿಸ್ತಾರೆ. ಸರ್ಕಾರ ಆಂಧ್ರಪ್ರದೇಶದ ಒಂದು ಒಳ್ಳೆ ನಿರ್ಧಾರ ನಾವು ನೆನಪಿಸ್ಕೋಬೇಕು. ಇವತ್ತು 20 ವರ್ಷದಿಂದನೇ ಬೈಗಾನ್ ಪಲ್ಲಿ ಮ್ಯಾಂಗೋ ಬೆಳೆಯವ್ರನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರಲ್ಲ, ಅವ್ರನ್ನೆಲ್ಲ ಅಮೆರಿಕ ಯುರೋಪಿಯನ್ ಕಂಟ್ರೀಸ್ಗೆ ಕಳಿಸಿ ಅಲ್ಲಿನ ಖರೀದಿದಾರರ ಜೊತೆಗೆ ಅಲ್ಲಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಕಳಿಸಿದ್ರು. ಅವಾಗ ಚಂದ್ರಬಾಬು ನಾಯ್ಡು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು. ಅವಾಗ ಇಂಥ ಒಂದು ದೊಡ್ಡ ಇದೇ ರೀತಿ ಸಿಕ್ಕಿದೆ ನಮ್ಮಲ್ಲಿ ಕೂಡ. ನಮ್ಮ ರೈತರು ಕೂಡ ಚೈನಾ ಅಲ್ಲೇ ಹೋಗ್ತಾರೆ, ಹೋಗಿ ಬಂದಿದ್ದಾರೆ. ಈ ರೀತಿ ಮಾಡೋದ್ರಿಂದ ರೈತರ ಸಂಪರ್ಕ, ರೈತ ಆಮದುದಾರ ಉಪಯೋಗ ಮಾಡುವವರ ಸಂಪರ್ಕ, ಬಳಕೆದಾರರ ಸಂಪರ್ಕ, ಅಂದ್ರೆ ಈ ರೀತಿ ಮಾಡೋದ್ರಿಂದ ನಮ್ಗೆ ಬಳಕೆದಾರ ಯಾರು, ಅವ್ರಿಗೆ ಏನ್ ಬೇಕು, ಎಷ್ಟು ಬೇಕು ಅಂತ ನಾವು ಕೇಳ್ಕೊಂಡ್ಬರ್ಬೋದು. ಈ ರೀತಿ ಫಾರ್ ಎಕ್ಸಾಂಪಲ್ ನಾವು ಚೈನಾಕ್ ಹೋದ್ವಿ, ಅಲ್ಲಿಂದ ಜನರಿಗೆ ಏನೇನ್ ಬೇಕು, ಎಷ್ಟು ಬೇಕು, ಅದರ ಅದೇ ರೀತಿ ನಾವು ವಾಪಸ್ ಬಂದ್ಮೇಲೆ ಮುಂದಿನ ವರ್ಷ ಆ ರೀತಿ ನಾವು ನಮ್ಮ ಉತ್ಪನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ರೀತಿಯಿಂದ ನಮ್ಮ ರೈತರ ಆರ್ಥಿಕ ಬಲವರ್ಧನೆ ಮಾಡಬಹುದು. ನಾವು ಒಂದೊಂದ್ಸಲ ಮಾತಾಡ್ತೀವಿ ರೈತರ ಆದಾಯ ದ್ವಿಗುಣ ಆಗಬೇಕು, ಇದು ಒಂದು ಮಹತ್ವದ ಹೆಜ್ಜೆ. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಮಾರ್ಕೆಟ್ ಮಾಡೋದ್ರಿಂದ ಈ ರೈತರ ಏನು ಉತ್ಪನ್ನ ದ್ವಿಗುಣ ಆಗ್ಲಿಕ್ಕೆ ಒಂದು ಮೇಜರ್ ಸ್ಟೆಪ್. ಆಯ್ತು ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರು ತಮ್ಮ ಕೃಷಿ ಉತ್ಪನ್ನಗಳನ್ನ ರಫ್ತು ಮತ್ತು ಆಮದು ಮಾಡಿಕೊಳ್ಳುವ ಅವಕಾಶ, ಈ ಬಗ್ಗೆ ಏನೇನ್ ಮಾಡಬೇಕು, ಯಾವ ತರ ಈ ಬಗ್ಗೆ ಹೆಜ್ಜೆ ಇಡಬೇಕಾಗುತ್ತೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಅತಿ ಉಪಯುಕ್ತವಾದ ಮಾಹಿತಿ ನೀಡಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಕೃಷಿ ಉತ್ಪನ್ನಗಳ ರಫ್ತು ಮತ್ತು ಆಮದು ಕುರಿತು ಡಾ ಬಿಎಫ್ ಹುಲ್ಗೂರ್ ಅವರೊಡಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನ ಕೇಳಲಿದ್ದೀರಿ. ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನೋ. ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನೋ. ವಿಶ್ವಾಮಿತ್ರ ಮಹರ್ಷಿಗಳ ಆಜ್ಞೆಯ ಪಾಲಿಸಲು, ವಿಶ್ವಾಮಿತ್ರ ಮಹರ್ಷಿಗಳ ಆಜ್ಞೆಯ ಪಾಲಿಸಲು, ಮಿಥಿಲಾನಗರಕ್ಕೆ ಶ್ರೀರಾಮಚಂದ್ರ ಲಕ್ಷ್ಮಣ ಬಂದರು. ಮಿಥಿಲಾನಗರಕ್ಕೆ ಶ್ರೀರಾಮಚಂದ್ರ ಲಕ್ಷ್ಮಣ ಬಂದರು. ರಾಮ ಬಂದನೋ ಶ್ರೀರಾಮ ಬಂದನೋ, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದ. ಜನಕನ ಸಭೆಯಲ್ಲಿ ಶ್ರೀರಾಮಚಂದ್ರನು, ಜನಕನ ಸಭೆಯಲ್ಲಿ ಶ್ರೀರಾಮಚಂದ್ರನು, ವಿಶ್ವಾಮಿತ್ರ ಗುರುವಿನ ಪಾದಕ್ಕೆ ಎರಗಿದನು. ವಿಶ್ವಾಮಿತ್ರ ಗುರುವಿನ ಪಾದಕ್ಕೆ ಎರಗಿದನು. ರಾಮ ಬಂದನು ಶ್ರೀರಾಮ ಬಂದನು, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು. ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು, ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು, ಶಿವನ ಮಹಾಧನುಸಿರುವ ಸ್ಥಳಕ್ಕೆ ಬಂದ. ಶಿವನ ಮಹಾಧನುಸಿರುವ ಸ್ಥಳಕ್ಕೆ ಬಂದ. ರಾಮ ಬಂದನು ಶ್ರೀರಾಮ ಬಂದನು, ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು. ಹಾ